ಅಷ್ಟೇನಾ ಎಂಟೇನಾ ಅಯ್ಯೋ ಎಂಟು ಓಕೆ ಎಂಟು ಜಗದವ್ಯಾಕೃತಂ ಪೂರ್ವಂ ಆಸೀದ್ ವ್ಯಾಕ್ರಿಯತಾದೃನಾ ದೃಶ್ಯಾಭ್ಯಾಂ ನಾಮ ರೂಪಾಭ್ಯಾಂ ವಿರಾಡಾದಿಷು ತೇ ಸ್ಫುಟಿ ಪೂರ್ವಂ ಆಸೀತ್ ಸೃಷ್ಟಿಯ ಪೂರ್ವದಲ್ಲಿ ಸೃಷ್ಟಿಯು ಅವ್ಯಾಕೃತವಾಗಿ ಇತ್ತು ಅಧುನಾ ಈಗ ವ್ಯಾಕ್ರಿಯದ ಈಗದೇನಾಯ್ತು ವ್ಯಾಕೃತ ಸೂಕ್ಷ್ಮದಲ್ಲಿ ಅವ್ಯಕ್ತವಾಗಿದ್ದದ್ದು ಈಗ ಸ್ಥೂಲವಾಗಿ ವ್ಯಕ್ತವಾಗಿತ್ತು ಸ್ಥೂಲವಾಗಿ ವ್ಯಕ್ತವಾಗುವುದಂದ್ರೇನು ನಾಮ ರೂಪಾಭ್ಯಾಮ್ ದೃಶ್ಯಾಭ್ಯಾಮ್ ನಾಮರೂಪಾಭ್ಯಾಮ್ ದೃಶ್ಯಾಭ್ಯಾಮ್ ಪಂಚ ಜ್ಞಾನೇಂದ್ರಿಯಗಳಿಗೆ ಯಾವುದು ಯಾವುದು ಲಭ್ಯ ಇದೆಯೋ ಅದೆಲ್ಲವನ್ನು ದೃಶ್ಯ ಅಂತ ನಿಮಿತ್ತವಾಗಿ ಹೇಳಿದ್ದಾರಷ್ಟೇ ವಿನಃ ಕಣ್ಣಿಗೆ ಕಾಣೋದಷ್ಟೇ ಅಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಎಲ್ಲದಕ್ಕೂ ಕೂಡ ಯಾವುದು ಕಂಡು ಬರ್ತದೆ ಯಾವುದು ಅನುಭವಕ್ಕೆ ಒಳಪಡ್ತದೆ ಅದಷ್ಟು ದೃಶ್ಯ ಇದೆ ಅದಷ್ಟು ದೃಶ್ಯವೇ ಶಬ್ದವೂ ಕೂಡ ದೃಶ್ಯವೇ ರುಚಿಯೂ ಕೂಡ ದೃಶ್ಯವೇ ನಿಮಿತ್ತವಾಗಿ ಹೇಳ್ತಾರೆ ಎಲ್ಲವೂ ಲಭ್ಯ ಇದು ಏನು ಲಭ್ಯ ಇದೆ ಇದು ಮುಂಚೆ ಇತ್ತು ಹೇಗಿತ್ತು ಅವ್ಯಾಕೃತವಾಗಿತ್ತು ಸೂಕ್ಷ್ಮವಾಗಿತ್ತು ಆ ಸೂಕ್ಷ್ಮವಾಗಿದ್ದಂತಹ ಸ್ಥಾನವನ್ನು ಅವ್ಯಾಕೃತ ಸ್ಥಾನ ಅಂತ ಕರೆದು ಆ ಈಶ್ವರ ಆ ಸ್ಥಾನದ ಒಡೆಯ ತನ್ನ ಜೊತೆ ಮಾಯೆಯನ್ನು ಇಟ್ಟುಕೊಂಡು ಆ ಮಾಯೆ ಮೂಲಕವಾಗಿ ತನಗೇನ್ ಬೇಕು ಅವಷ್ಟನ್ನು ಸಿದ್ಧಪಡಿಸಿಕೊಳ್ತಾನೆ ಐದು ನಿಮಿಷ ಇಂಟ್ರೊಡಕ್ಷನ್ ಕೇಳ ತನಗೇನು ಬೇಕು ತನಗೆ ಆಗಬೇಕು ಅನ್ನುವ ನಿರ್ಣಯವನ್ನ ಮಾಡಲಿಕ್ಕೆ ಅವನು ಬುದ್ಧಿಲ್ಲಲ್ಲ ತನಗೇನು ಬೇಕು ಅನ್ನೋದನ್ನು ಬಯಸಲಿಕ್ಕೆ ಅವನಿಗೆ ಮನಸ್ಸಿಲ್ಲವಲ್ಲ ಅವನಿಗೆ ಬುದ್ಧಿ ಮನಸ್ಸು ಬೇಕಾಗಿಲ್ಲ ಕಾರಣ ಅಂದ್ರೆ ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ ಯಾರನ್ನ ಬ್ರಹ್ಮಾಶ್ರಯ ಮಾಯಾ ಅಸ್ತಿ ಬ್ರಹ್ಮನನ್ನ ಆಶ್ರಯಿಸಿಕೊಂಡು ಬ್ರಹ್ಮನನ್ನ ಆಧರಿಸಿಕೊಂಡು ಮಾಯೆಯು ಇದ್ದು ಆ ಮಾಯೆಯೊಳಗೆ ಇವೆಲ್ಲ ಇವೆ ಆ ಮಾಯೆಯಲ್ಲಿ ನಿನ್ನ ಮನಸ್ಸು ನನ್ನ ಬುದ್ಧಿ ಅವ್ರ ಬುದ್ಧಿ ಅವ್ರ ಇಂದ್ರಿಯ ಇವ್ರ ಇಂದ್ರಿಯ ಅವರ ಜ್ಞಾನ ಇವರ ಜ್ಞಾನ ಎಲ್ಲ ಒಟ್ಟು ಸೇರಿಸಿ ಮಾಯಾ ಆ ಮಾಯಲ್ಲಿ ಪ್ರವೃತ್ತಿಗಳು ಆ ಮಾಯಲ್ಲಿ ಅನಿಸಿಕೆಗಳು ಆ ಮಾಯಲ್ಲಿ ಟೆಂಡೆನ್ಸಿಗಳು ಆ ಮಾಯಲ್ಲಿ ಸಂಸ್ಕಾರಗಳು ಆ ಮಾಯಲ್ಲಿ ವಾಸನಗಳು ಎಲ್ಲವೂ ತುಂಬಿಕೊಂಡ್ಬಿಟ್ಟಿವೆ ಆ ಮಾಯ ಅವುಗಳನ್ನು ಲೆಕ್ಕ ಬದ್ಧವಾಗಿ ಸತ್ವ ರಜಸ್ಸು ತಮಸ್ಸು ಅಂತ ಹೇಳಿಕ್ಕೆ ಶುರು ಮಾಡ್ತವೆ ಉಪನಿಷತ್ತಾದಿಗಳು ಏನ್ ಮಾಡ್ತವೆ ಆ ವಿವರಣೆಗಳು ಕೊಡಿಸ ರಜೇಶಿಲ್ ಕೂತ್ಕೋ ಈಗ ಸರಿ ಹೋಯ್ತು ಅಕ್ಷಂತ ಆಲ್ಮೋಸ್ಟ್ ಹಾಕಿದ್ದೆ ಅಷ್ಟೊಳಗೆ ಪ್ಲೀಡ್ ಮಾಡಿದ್ರು ಐದು ನಿಮಿಷ ಬರ್ತಾ ಮಾಯೆಯ ಗರ್ಭದಲ್ಲಿ ನಾವೆಲ್ಲ ಇದ್ದೀವಿ ಜನ್ಮಿಸುವಾಗ ನಮ್ಮ ನಮ್ಮ ಸಂಸ್ಕಾರಗಳು ನಮ್ಮ ನಮ್ಮ ಟೆಂಡೆನ್ಸಿಗಳು ನಮ್ಮ ನಮ್ಮ ಮೂರು ಗುಣಗಳನ್ನ ನಮ್ಮ ನಮ್ಮ ಮನಸ್ಸು ಬುದ್ಧಿಗಳನ್ನ ನಾವು ತಗೊಂಡು ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಮತ್ತು ಕಾರಣ ಶರೀರ ಸಹಿತವಾಗಿ ನಾವು ಹುಟ್ಟಿ ಬರ್ತೀವಿ ಅದು ಇರಲೇ ಇರಲಿ ಅನ್ಯ ಲೋಕಗಳ ದೇವತೆಗಳೇ ಇರ್ಬೋದು ಯಾವ ದೇವತಾನೇ ಇರ್ಬೋದು ಅವರವರಿಗೆ ಅವರವ್ರದೇ ಅಂತ ಶರೀರ ಇರ್ತದೆ. ಅವೆಲ್ಲವುಗಳನ್ನ ವೇದಾಂತದಲ್ಲಿ ಒಟ್ಟಾರೆ ಜೀವರಾಶಿಗಳು ಎಂದೇ ಕರೆಯಲ್ಪಡುತ್ತವೆ. ಕೆಲವು ಪ್ರಮೋಟೆಡ್, ಕೆಲವು ನಾಟ್ ಪ್ರಮೋಟೆಡ್. ನಾವೆಲ್ಲರೂ ಅನ್ಪ್ರಮೋಟೆಡ್. ದೇವತೆಗಳೆಲ್ಲ ಯಾರಪ್ಪ? ಬಟ್ ಬಟ್ ಜೀವ ಏನು ಶಬ್ದ? ಓಕೆ, ಸೊ ಈ ಪ್ರಕಾರವಾಗಿ ನಾಮ ರೂಪಗಳಿಂದ ವ್ಯವಹರಿಸಲಿಕ್ಕೆ ನಾವೆಲ್ಲ ಲಭ್ಯ ಆದ್ವಿ. ನಿಮ್ಮ ನಾಮರೂಪಗಳಿಂದ ನಾನು ವ್ಯವಹರಿಸ್ತೇನೆ, ನನ್ನ ನಾಮರೂಪಗಳಿಂದ ಇವರು ವ್ಯವಹರಿಸ್ತಾರೆ, ಇವರ ನಾಮರೂಪಗಳಿಂದ ಅವರು ವ್ಯವಹರಿಸ್ತಾರೆ. ಈ ಪ್ರಕಾರವಾಗಿ ಚಿತ್ ಜಡ ಅಂದ್ರೆ ಚೇತನ ಮತ್ತು ಅಚೇತನವಾದಂತಹ ಎಲ್ಲ ವಸ್ತುಗಳು, ಎಲ್ಲ ಪದಾರ್ಥಗಳು, ಎಲ್ಲ ಜೀವರಾಶಿಗಳು ಎಲ್ಲವೂ ತಮ್ಮ ಉಪಾಧಿಗಳಿಂದ ಹುಟ್ಟಿಕೊಂಡವು. ಕಥೆ ಅಲ್ಲ ವೇದಾಂತ. ಯಾವತ್ತು ಕಥೆಗಳನ್ನ, ಪವಾಡಗಳನ್ನ, ಪುರಾಣಗಳನ್ನ ಹೇಳೋದಿಲ್ಲ. ವೇದಾಂತ ಯಾವತ್ತಿಗೂ ಕೂಡ ಅನಾಲಿಸಿಸ್ ಅನ್ನು ಕೊಡ್ತದೆ, ಮಾರ್ಗದರ್ಶನ ಮಾಡ್ತದೆ, ಈ ಪ್ರಕಾರ ಅನಲೈಸ್ ಮಾಡುವಂತ ತೋರಿಸಿಕೊಡ್ತದೆ. ಮಾಡೋದು ಬಿಡೋದು ಕತೆ ಕೇಳೋದು ನಿಮ್ ಬಿಟ್ಟದ್ದು, ಅದೆಂದು ಹೇಳೋದಿಲ್ಲ. ಒಂದು ಚಿಂತನ, ಆ ಚಿಂತನೆಯಲ್ಲಿ ಎರಡು ಸಂಗತಿಗಳು ಅತಿ ಮುಖ್ಯವಾದದ್ದು. ಒಂದು, ನಾವು ಮಾಡುವ ಚಿಂತನ ಸಾರ್ವತ್ರಿಕ ಅನುಭವದಲ್ಲಿ ಹೌದು ಹೌದು ಅಂತ ಆಗಬೇಕು. ಪ್ರಮಾಣಗಳಲ್ಲಿ ಅದು ಸ್ಫುಟವಾಗಿರ್ಬೇಕು, ಪ್ರಸಿದ್ಧವಾಗಿರ್ಬೇಕು. ಯಾವತ್ತಾದರೂ ಉಪನಿಷತ್ತಿರಲಿ, ಪ್ರಮಾಣದಲ್ಲಿ ಅದು ಪ್ರಸಿದ್ಧವಾಗಿರ್ಬೇಕು. ಮತ್ತು ಗುರುಗಳ ಮುಖದಿಂದ ಸಂಪ್ರದಾಯಸ್ಥವಾಗಿ ಪ್ರಾಪ್ತವಾಗಿ, ಸಂಪ್ರದಾಯಸ್ಥವಾಗಿ ಅಂತಂದ್ರೆ ದಂಡಿ ಹಿಡ್ಕೊಂಡು ಕಮಂಡು ಹಿಡ್ಕೊಂಡು ಅಂತ ಅರ್ಥಲ್ಲ. ನಮ್ಮ ನಮ್ಮ ಜೀವನದೊಳಗೆ ನಾವು ಎಸ್ಪೆಷಲಿ ಕರ್ನಾಟಕ ಇರೋದ್ರೆ ಏನು ಆಯ್ತು, ಕರ್ನಾಟಕದಲ್ಲಿ ಎಸ್ಪೆಷಲಿ ಆಗ್ರಹದಲ್ಲಿ ಇರ್ಬೋದು ನಮ್ಗೆ ಗೊತ್ತಿಲ್ಲ. ಸಂಪ್ರದಾಯ ಅಂದ್ರೆ ನಾವು ಅಟ್ಯಾಚ್ ಮಾಡ್ತೀವಿ. ಯಾವ ಸಂಪ್ರದಾಯ? ದಂಡಿನ ಮುಂಡಿನ, ಅವ್ರು ಮುಂಡನ ಮಾಡ್ಕೋತಾರ, ಜಟಿನ ವೇದಾಂತ ಆ ಸಂಪ್ರದಾಯ ಮಾತಾಡೋದು. ಅದೇನ್ ಮಾತಾಡ್ತದೆ? ಟೀಚಿಂಗ್ ಮೆಥಡಾಲಜಿ. ಯಾವ ಗುರುಗಳ ಶಿಷ್ಯರು ಇವರು, ಯಾವ ಶಿಷ್ಯತ್ವದಿಂದಾಗಿ ಅಧ್ಯಯನ ಮಾಡಿದ್ದಾರೆ, ಆ ಸಂಪ್ರದಾಯ. ಆ ಸಂಪ್ರದಾಯಸ್ಥ ಆಚಾರದಿಂದ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೀವ ಅಭಿಗಚ್ಛೇತ. ಉಪನಿಷತ್ ಹೇಳ್ತದೆ ಏನಂತದೆ, ಒಂದು ಸಲ ನಿಮಗೆ ವಿದ್ಯೆ ಬೇಕಾಗಿತ್ತು ಅಂತಂದ್ರೆ ಅಂತಹ ಗುರುವನ್ನು ಸಮೀಪಿಸಿಕೊಂಡು ಹೋಗು. ಎಂತ ಗುರು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗಚ್ಛೇತ. ಹೋಗುವ ಮಾರ್ಗ ಗೊತ್ತಿರಬೇಕು, ಹೋದವನಾಗಿರ್ಬೇಕು. ಮಾರ್ಗ ಗೊತ್ತಿದೆ, ನಾವು ಹೋಗಿಲ್ಲ ಅಂತಂದ್ರೆ ನಮಸ್ಕಾರಪ್ಪ ಅಂತ ಹೇಳ್ಬೇಕು. ನಾ ಹೋಗೇನಿ ಆದ್ರೆ ಮಾರ್ಗ ಗೊತ್ತಿಲ್ಲ ಅಂತಂದ್ರೆ ನೀ ಮುಳುಗಪ್ಪ, ನಾವೇ ಮುಳುಗಬೇಕು. ಕೆಲವರು ಬ್ರಹ್ಮನಿಷ್ಠರಿದ್ದಾರೆ ಆದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಸಂಪ್ರದಾಯ ಸಿಕ್ಕಿರೋದಿಲ್ಲ. ಈ ಕೆಲವರಿಗೆ ಈಜು ಕಲಿಸ್ರಿ ಅಂದ್ರೆ ಈಜು ಕಲಿಸ್ತಾರೆ, ಆದ್ರೆ ಏನಂತಾರೆ, ಎಮ್ಮೆ ಬಾ, ಎಮ್ಮೆ ಹಿಡ್ಕೊಂಬಾ ಅಂತ ಕಲಿಸ್ತೀನಿ. ಎಮ್ಮೆ ಹಾಕ್ಬೇಕು ಈಜು ಕಲಿಸ್ಲಿಕ್ಕೆ? ನಾ ಎಮ್ಮೆ ಪಾರ ಹಿಡ್ಕೊಳಕ್ ಕಲ್ತಿದ್ದೀನಿ, ನಿನಗೂ ಕೂಡ ಎಮ್ಮೆ ಪಾರ ಹಿಡ್ಕೊಳ. ಇನ್ನು ಕೆಲವರು ಈಜು ಕಲ್ತಿರ್ತಾರೆ ಮತ್ತು ದಾಟಿರ್ತಾರೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಂ ಏವ ಎಂಫಸೈಸ್ ಮಾಡ್ತದೆ ಏನಂತೇಳಿ, ಅಂತಹ ಗುರುವನ್ನೇ ನೀನು ಸಮೀಪಿಸಿಕೊಂಡು ಹೋಗು. ಹಾಗೆಯೇ ಶಾಸ್ತ್ರ ಪ್ರಮಾಣ ಆಧಾರಿತವಾದಂತಹ ಮತ್ತು ಈ ಪ್ರಕಾರವಾದ ಸಾರ್ವತ್ರಿಕ ಅನುಭವದಲ್ಲಿ ಇದ್ದಂತಹ ಯುಕ್ತಿಯಲ್ಲಿ ಒಳಪಟ್ಟಂತಹ ಈ ಉಪದೇಶವನ್ನು ಪಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಅತಿ ಮಹತ್ವ. ಮಹತ್ತರದ ಸಂಗತಿ. ಆ ಪ್ರಕಾರವಾಗಿ ಇವನಿಗೆ ಅದು ಉಪದೇಶ ಸಿಕ್ಕಿದ್ದಾದರೆ ಅಲ್ಲಿ ಅವನಿಗೆ ಸ್ಪಷ್ಟವಾಗ್ತದೆ, ನಾಮ ರೂಪಗಳು ಏನು ನಮಗೆ ದೃಶ್ಯವಾಗಿವೆಯೋ ಇವು ಮುಂಚೆಯೂ ಇದ್ದವು, ಹೇಗಿದ್ದವು, ಸೂಕ್ಷ್ಮವಾಗಿ ಅಂತ ಶಾಸ್ತ್ರ ಹೇಳ್ತದೆ, ಸ್ಪಷ್ಟಪಡಿಸ್ತದೆ. ಕಂಡು ಬಂದದ್ದು ಸ್ಥೂಲ, ಮುಂಚೆ ಇದ್ದದ್ದು ಸೂಕ್ಷ್ಮ. ಅವೆಲ್ಲ ಕಲ್ಪ ಪ್ರಾರಂಭದಲ್ಲಿ ವ್ಯಕ್ತವಾಗ್ತದೆ, ಕಲ್ಪ ಅಂತದಲ್ಲಿ ಅವ್ಯಕ್ತವಾಗ್ತದೆ. ಏನ್ ಪಡ್ಕೊಂಡು ಏನ್ ಕಳ್ಕೊಂಡು ಲೆಕ್ಕನೇ ಇಲ್ಲ. ಲೆಕ್ಕ ಒಂದೇ ಒಂದು ಲೆಕ್ಕ, ಬರೋದು ಹೋಗೋದನ್ನೇ ಯಾವನು ಫುಲ್ ಸ್ಟಾಪ್ ಮಾಡಿದಾನೆ ಅದು ಒಂದೇ ಲೆಕ್ಕ, ಬಾಕಿ ಎಲ್ಲ ಲೆಕ್ಕ ಬರೋದು ಹೋಗುದು. ಆಡಿಟ್ ಆಗಿದ್ದ ಆಗಿದ್ದ ಆಗಿದ್ದ ಆಗಿದ್ದ ಆಗಿದ್ದ ಆಡಿಟ್ ಎಲ್ಲ ತಿರುಗುತ್ತೇನು ಚಿತ್ರಯುಕ್ತನ ಪ್ರಾಡಕ್ಟ್ ಅಂತ ನಮ್ದು ಎಲ್ಲರದ್ದು ಏನಂತಿರ್ಪ ಅದಕ್ಕೆ ಚಿತ್ರಗುಪ್ಪ ಲೆಕ್ಕ ಆಡಿಟ್ ರಿಪೋರ್ಟ್ ಹೌದಲ್ಲ ಏನಂತಾರೆ ಆಡಿಟ್ ರಿಪೋರ್ಟ್ ಬ್ಯಾಲೆನ್ಸ್ ಶೀಟ್. ಹಾ ನಮ್ದೆಲ್ಲರದ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೋಗ್ಕೊಳ್ಳೆ ಏನೇನು ಹುಟ್ಕೊಂಡು ಎಷ್ಟು ಎಷ್ಟು ಎಷ್ಟು ಶರೀರಗಳು ಎಷ್ಟು ಥರದ ಶರೀರಗಳು ಏನೇನು ಹುಟ್ಟಿಕೊಂಡು ವಿರಾಟ್ ಮೂಲ ಪುರುಷ ವಿರಾಟ್. ಆನಂತರ ಅಲ್ಲಿ ಮುಂದೆ ಇವರೆಲ್ಲ ಮನು, ಆಮೇಲೆ ಮನುಷ್ಯರು, ಹಸುಗಳು, ಕತ್ತೆ ಕುದುರೆ ಆಡು ಕುರಿ ಇನ್ಕ್ಲೂಡಿಂಗ್ ವಿಧಾನಸೌಧ ಹೆಡ್. ಎಲ್ಲಕ್ಕೂ ಬೇರೆ ನಾನು ಇಲ್ಲಿದ್ದೇನೆ, ನಮಗೂ ಕರ್ನಾಟಕ ಅಂಡಜ ಉದ್ಭಿಜ ಶ್ವೇತಜ ಗರ್ಭಜ ಶರೀರಗಳಿಂದ ಇವರೆಲ್ಲ ಹುಟ್ಟಿಕೊಂಡ್ರು ಅಂತ ವಾಜಸನೇಯ ಹೇಳುತ್ತದೆ. ನಾವು ಈಗ 9ನೇ ಶ್ಲೋಕ ನೋಡ್ತಾ ಇದ್ದೇವೆ. ವಿರಾಟ್ ಮನುಹು ನರಾಹ ಗಾವಹ ಖರಾಹ ಅಶ್ವೌ ಅಜ ಅಜಾವಯ ತಥಾ ಪಿಪೀಲಿಕ, ಹೌದಾ ಪಿಪೀಲಿಕ ಇರುವೆ, ಇವೆಲ್ಲವೂ ಕೂಡ ಅನೇಕ ಭೇದಗಳಿಂದ ಹುಟ್ಟಿಕೊಂಡುವಂತ ವಾಜಸನೇಯ ಪ್ರಸಿದ್ಧಪಡಿಸುತ್ತದೆ. ಕೃತ್ವಾರೂಪಾಂತರಂ ಚೈವಂ ಕೃತ್ವಾರೂಪಾಂತರಂ ಚೈವಂ ದೇಹೇ ಪ್ರಾವಿಶದೀಶ್ವರಃ ಇತಿ ತಾಃ ಶ್ರುತಯ ಪ್ರಾಹುಃ ಜೀವತ್ವಂ ಪ್ರಾಣಧಾರಣಾತ್ ಕೃತ್ವಾರೂಪಾಂತರಂ ಚೈವಂ ದೇಹೇ ಪ್ರಾವಿಶದೀಶ್ವರಃ ಇತಿ ತಾಃ ಶ್ರುತಯ ಪ್ರಾಹುಃ ಜೀವತ್ವಂ ಪ್ರಾಣಧಾರಣಾತ್. ಈಗ ಅನೇಕಾನೇಕ ರೂಪಗಳಿಂದ ಅನೇಕಾನೇಕ ನಾಮರೂಪಗಳಿಂದ ಏನು ನಾವೆಲ್ಲ ಹುಟ್ಟಿಕೊಂಡಿವೋ ಇದು ಈಶ್ವರನ ಪ್ರವೇಶ. ಏನಿವು ಈಶ್ವರನ ಪ್ರವೇಶ. ಈ ಪ್ರವೇಶವನ್ನ ಬೇರೆ ಬೇರೆ ರೂಪಗಳನ್ನು ಭಗವಂತನು ಬೇರೆ ಬೇರೆ ರೂಪಗಳನ್ನು ಪಡೆದನು, ಬೇರೆ ಬೇರೆ ರೂಪಗಳನ್ನು ಹೊಂದಿದನು, ಬೇರೆ ಬೇರೆ ರೂಪಗಳನ್ನು ಪ್ರವೇಶಿಸಿದನು. ಪ್ರವೇಶಿಸಿ ಅವನು ಬೇರೆ ಬೇರೆ ರೂಪಗಳನ್ನು ಹೊಂದಿಲ್ಲ, ಅವನಿಗೆ ರೂಪನೇ ಇಲ್ಲ. ಬೇರೆ ಬೇರೆ ರೂಪಗಳನ್ನ ರೂಪಾಂತರಂ ಚ ಕೃತ್ವ ದೇಹೆ ಪ್ರಾವಿಶತ ಈಶ್ವರ, ಈಶ್ವರ ದೇಹೆ ಪ್ರಾವಿಶತ ಅವನು ಪ್ರವೇಶಿಸಿದ. ಎಲ್ಲಿ ಪ್ರವೇಶಿಸಿದ? ದೇಹಗಳಲ್ಲಿ. ಯಾರ ದೇಹಗಳಲ್ಲಿ? ಎಲ್ಲ ಜೀವರಾಶಿಗಳ ಎಲ್ಲ ತರಹದ ಎಲ್ಲ ಪ್ರಕಾರದ ಎಲ್ಲ ಉಪಾಧಿಗಳಲ್ಲಿಯೂ ಪ್ರವೇಶಿಸಿದ. ನಮ್ಮ ಲೈಫ್ ಸ್ಟೈಲ್ ನೊಳಗೆ ಏನಾದ್ರೂ ಅವ್ರು ಬಂದು ಪ್ರವೇಶ ಆಗ್ಯಾರ ಅಂದ್ರೆ ಒಯ್ದು ಅದು ಹುಚ್ಚರ ಆಸ್ಪತ್ರೆ ಸೇರಿಸ್ಬೇಕು. ಆ ತರ ಪ್ರವೇಶ ಅಲ್ಲ ಇದು, ಗೊತ್ತಾಗ್ಲಿಲ್ಲ ಯಾವ ತರ ಅಂತ. ದೇವ್ವ ಭೂತ ಏನ್ರಿ, ಅವ್ರ ಮೈ, ಅವ್ರ ಮೈಯಲ್ಲಿ ಬರ್ತಾರಂತೆ. ಅವ್ರ ಮೈಯಲ್ಲಿ ಅಂದ್ರೆ ಶರೀರದಲ್ಲಿ ಆ ತರ ಪ್ರವೇಶ ಮಾಡಿದ್ನ. ಏನೋ ಭೂತ ಏನೋ, ಮತ್ ಏನು ಪ್ರವೇಶ ಇದು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರ, ಆಮೇಲೆ ಅಭ್ಯಾಸ ಮಾಡೋಣಂತೆ. ಈ ಪ್ರಕಾರವಾಗಿ ಅವನ ಪ್ರವೇಶವನ್ನು ಹೊಂದಿದನು. ಇಲ್ಲಿ ಜೈವಮ್ಮ ಸ್ವಾಮಿ ಜೈವಮ್ಮ ಅಂತ ಇದೆ. ಚಂ ರೂಪಾಂತರಂ ಚ ಏವಂ ದೇಹೇ ಪ್ರಾವಿಶತ ಈಶ್ವರ ಇತಿ ತಾಹ ಶ್ರುತಯಃ ಪ್ರಾಹು. ಈ ಪ್ರಕಾರವಾಗಿ ಶ್ರುತಿಗಳು ಹೇಳುತ್ತವೆ. ಏನಂದು ಹೇಳುತ್ತವೆ? ಈಶ್ವರನು ಇವೆಲ್ಲ ದೇಹಗಳಲ್ಲಿ ಪ್ರವೇಶ ಮಾಡಿರುವುದರಿಂದ ಜೀವತ್ವಂ ಪ್ರಾಹು, ಪ್ರಾಣಧಾರಣಾತ್ ಜೀವತ್ವಂ ಪ್ರಾಹು. ಈಶ್ವರನಿಗೆ ಏನ್ ಪ್ರಾಪ್ತಿ ಆಯ್ತು? ಈಗ ಜೀವತ್ವ ಪ್ರಾಪ್ತಿ ಆಯ್ತು. ಪಾಪದ ಈಶ್ವರ ತಲುಪಾಡಿ ತಾನಿದ್ದ. ಮತ್ತೆ ತಲುಪಾಡಿ ತಾನಿದ್ದ ಅಂತ ಹೇಳ್ತೀರ, ಎರಡು ಡೌಟ್. ಅವ ಜೀವ ಯಾಕಾದ? ತಲುಪಾಡಿ ತಾನಿದ್ದ ಅವನು ಪ್ರವೇಶ ಆಗ್ಯನಲ್ಲ, ಪ್ರವೇಶ ಆದರೂ ತಲುಪಾಡಿ ತಾನಿರ್ಬೇಕು. ಸರ್ವಜ್ಞ ಸರ್ವಶಕ್ತ ಹೋದಲ್ಲೋ, ಈಗ ನಿಮ್ಮ ದೇಹದೊಳಗೆ ಪ್ರವೇಶ ಆಗ್ಯ, ನೀವೇನಾಗ್ಬೇಕು? ಸರ್ವಜ್ಞ ಸರ್ವಶಕ್ತ. ಹಾಗಾದ್ರೆ ಯಾವ ತರ ಪ್ರವೇಶ ಇದು? ತನ್ನನ್ನು ತಾನು ಕಳ್ಕೊಂಡು ಪ್ರವೇಶ ಆದ್ನು, ತನ್ನನ್ನು ತಾನು ಇಟ್ಕೊಂಡು ಪ್ರವೇಶ ಆಗಿದ್ದ ಅಂತಂದ್ರೆ ನಾವೆಲ್ಲರೂ ಸರ್ವಜ್ಞ ಸರ್ವಶಕ್ತ. ಆಗೋದೆ ಇಲ್ಲ. ಸರ್ವಜ್ಞ ಸರ್ವಶಕ್ತತ್ವ ಅವು ನಮಗೆ ಬರೋ ಸಾಧ್ಯತೆನೇ ಇಲ್ಲ. ಅವನಿಗೂ ಇಲ್ಲ. ಸೃಷ್ಟಿಯ ದೃಷ್ಟಿಯಿಂದ ಅವನಿಗೆ ಸರ್ವಜ್ಞತ್ವ ಮರಿಬೇಡ್ರಿ. ಎರಡನೇ ಕ್ಲಾಸ್, ಸೃಷ್ಟಿಯ ದೃಷ್ಟಿಯಿಂದ ಅವನಿಗೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ವಿನಃ ಚೈತನ್ಯವು ಸರ್ವಜ್ಞವೂ ಅಲ್ಲ ಸರ್ವಶಕ್ತಿತ್ವವೂ ಅಲ್ಲ. ಕೇವಲ ಅರಿವು ಮಾತ್ರ, ಕೇವಲ ಚೈತನ್ಯ ಮಾತ್ರ, ಚೈತನ್ಯದ ಗಟ್ಟಿ. ಕನ್ನಡದಲ್ಲಿ ಇವೆರಡು ಶಬ್ದ ಬಿಟ್ಟರೆ ಮೂರನೇ ಶಬ್ದ ಪ್ರಯೋಗ ಮಾಡುವ ಅವಶ್ಯಕತೆ ಇಲ್ಲ. ಯಾವ ಎರಡು ಶಬ್ದವು? ಅರಿವು ಅಥವಾ ಎಚ್ಚ. ಅರಿವಿನ ಘನ, ಅರಿವೇ ತಾನಾಗಿ ಇರುವುದು ಯಾವುದು? ಆ ಇರವೇ ಸತ್ವ, ಆ ಅರಿವೇ ಚಿತ್. ಅವನಿಗೇನು ಬದಲಾಗಿಲ್ಲ. ಆದರೆ ನಾವು ಈ ಜಗತ್ತನ್ನು ಸತ್ಯ ಅಂತ ಭಾವಿಸಿ, ಈ ಜಗತ್ತನ್ನು ಅವನು ಸೃಷ್ಟಿಸಿದ್ದಾನೆ ಅನ್ನುವಂಥದ್ದನ್ನು ತಿಳಿಸಿ, ಅವನಿಗೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ಕಾರಣ ಉಪಾಧಿಯನ್ನು ಸೇರಿಸಿ, ಆ ಮೂಲಕವಾಗಿ ಈಗ ಅವನು ಏನಾಗಿದ್ದಾನೆ? ಸೃಷ್ಟಿಸಿದ ಈ ಜಗತ್ತಿನಲ್ಲಿ ಪ್ರವೇಶವಾಗಿದ್ದಾನೆ. ಎಲ್ಲ ಅಂಡಜ ದೇಶೇತಜ ಎಲ್ಲದರಲ್ಲಿ ಪ್ರವೇಶವಾಗಿದ್ದಾನೆ. ಎಲ್ಲ ಉಪಾಧಿಗಳಲ್ಲಿ ಪ್ರವೇಶಿಸಿದ್ದಾನೆ. ಎಲ್ಲ ನಾಮರೂಪಗಳಲ್ಲಿ ಪ್ರವೇಶ ಆಗಿದ್ದಾನೆ. ಯಾವ ಥರ ಪ್ರವೇಶ ಆಗಿದ್ದಾನೆ? ತನ್ನಲ್ಲಿ ತಾನು ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳದೆ ಪ್ರವೇಶವಾದಂತೆವಾಗಿದ್ದಾನೆ. ಪ್ರವೇಶ ಆಗಿ ಕನ್ನಡಿಯಲ್ಲಿ ನೀನು ಪ್ರವೇಶವಾಗಿದೀಯಾ ಅಂತ ಹೇಳಿದ್ರೆ ನೀ ಇಲ್ಲ ಅಂತೀಯ. ಮತ್ತೆ ಅಲ್ಲಿರೋರು ಯಾರು ಅಂತ? ಅಲ್ಲಿರೋರು ಯಾರು? ಯಾರವರು? ಸಾಮ್ಯದ ನಾನೇ ಅದು, ನಾನೇ ಬೇರೆ ಯಾರು ತಾನೇ ಆಗ್ಲಿಕ್ಕೆ ಸಾಧ್ಯ? ನೋಡಿ, ನನ್ನ ಹಾಗೆ ಮೂಗಿದೆ, ನನ್ನ ಹಾಗೆ ಕಣ್ಣಿದೆ, ನನ್ನ ಹಾಗೆ ಮುಖ, ನಾನೇ. ಹಾಗ ನೀನೊಳ ಪ್ರವೇಶ ಆಗಿದೀಯ? ಹಾಗ ನೀನಲ್ಲ ಇಲ್ಲ ಸಮಯದ ನಾನೇ. ಈ ಪ್ರತಿಬಿಂಬಿತವಾದ ಇರುವಿಕೆ ಏನಿದೆಯೋ ಅದು ನಮ್ಮೆಲ್ಲರ ಇರುವಿಕೆ. ಇಲ್ಲ, ನಾವು ಯಾರು ಒರಿಜಿನಲ್ಸ್ ಇಲ್ಲೇ ಇಲ್ಲ ಇಲ್ಲಿ. ಎಲ್ಲ ಜೆರಾಕ್ಸ್ ಕಾಪಿಗಳು ಡೂಪ್ಲಿಕೇಟ್ಸ್ ಇಲ್ಲೇ ಇಲ್ಲ. ಪ್ರವೇಶವಾದಂತೆ ಪ್ರವೇಶವಾಗಿಲ್ಲ. ಇನ್ನು ಅದ್ರ ಮುಂದೆ ಎಲ್ಲದಕ್ಕ ಪ್ರವೇಶವಾದಂತೆ, ಸಿಟ್ಟಿಗೆದ್ದಂತೆ, ಕೋಪ ತಾಪ ಬೆಳೆಸಿಕೊಂಡಂತೆ, ರಾಗದ್ವೇಷ ಮಕ್ಕಳು ಮನ ಪತಿ ಆದಂತೆ, ಪತ್ನಿ ಆದಂತೆ, ಹೋದಂತೆ, ತಂದೆ ಆದಂತೆ, ತಾಯಿ ಆದಂತೆ, ಶ್ರೀಮಂತನು ಆದಂತೆ, ಬಡವನಾದಂತೆ, ದುರ್ಗನಾದಂತೆ, ರಾಜನಾದಂತೆ, ಎಲ್ಲ ಅಂತ್ಯಕಂತ್ಯಗಳ ಸಂತೆ. ಏನಂತೀಯ ಅಷ್ಟೇ. ಇದನ್ನ ದೊಡ್ಡ ವಿಷಯ ಮಾಡ್ಕೊಂಡ್ಬಿಟ್ಟಿವ ನಾವು. ಅಯ್ಯೋ ನಾ ಸೋತೋದಿ, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ, ಅಯ್ಯೋ ನಾನು ಅದು ಮಾಡಿಬಿಟ್ಟೆ, ಎಲ್ಲ ನಮ್ಮ ಡಿಸ್ಕರೇಜಿಂಗ್, ನಮ್ಮ ಕಾನ್ಫಿಡೆನ್ಸ್ ಅನ್ನ ಕುಸಿಯುವಂತ ಮಾಡುವಂತಹ ಪರಿಸರವೇ ಜಾಸ್ತಿ. ಪರಿಸರದಲ್ಲಿ ಎಲ್ಲ ಕಡೆ ನೋಡಿ, ಎಲ್ಲರೂ ನಮ್ಮ ಒಳಗಿರುವಂತಹ ಆತ್ಮವಿಶ್ವಾಸವನ್ನ, ನಮ್ಮ ಒಳಗಿರುವಂತಹ ಚೇತನತನ ಕುಸಿಯುವಂತನೇ ಮಾತಾಡ್ತಾರೆ. ಕಥೆಗಳು ಹಾಗೆ, ಪುರಾಣಗಳು ಹಾಗೆ, ವ್ಯವಹಾರಗಳು ಹಾಗೆ. ಅದಕ್ಕೆಲ್ಲ ಜೋಡಿಸ್ತಾರೆ, ಅಯ್ಯೋ ಇದು ಪಾಪ, ಅಯ್ಯೋ ಇದೊಂದು ಅಧರ್ಮ, ಅಯ್ಯೋ ಇದು ಮಾಡಬಾರ್ದಾಗಿತ್ತು, ಯಾಕಂದ್ರೆ ಮಾಡಿದೆ, ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೋ, ಪ್ರಾಯಶ್ಚಿತ್ತ ಮಾಡ್ಕೋ ಅನ್ನೋದು ಕೂಡ ನಾನು ಮಾಡಿದ ಪಾಪ ಕನ್ಫರ್ಮ್ ಮಾಡ್ದಂಗೆ ತಾನೇ. ಮಾಡಿದ ಪಾಪ ಕನ್ಫರ್ಮ್ ಮಾಡ್ಲಿ, ಅದು ನಾನು ಪಾಪಿ ಅಂತ ಕನ್ಫರ್ಮ್ ಮಾಡಿದ್ರೆ ಅವು ಇರೋದೆಲ್ಲ ಅಮೃತ ಪುತ್ರರು. ನಮ್ಮನ್ನು ಯಾಕೆ ಪಾಪಿ ಅಂತ ಪ್ಲಾನ್ ಮಾಡ್ಕೋಬೇಕು? ಯಾರಲ್ಲ, ನಾವು ನಾವೇ ಮಾಡ್ಕೊಂಡಿದ್ದೀವಿ. ಅಯ್ಯೋ ನನ್ನಿಂದ ಏನಾಗ್ತದೆ, ನಾನು ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ? ಹೆದರ್ತಾರೆ, ಸೋಷಿಯಲೈಸ್ ಆಗ್ಲಿಕ್ಕೆ ಹೆದರ್ತಾರೆ, ನಾಲ್ಕು ಜನರ ಜೊತೆ ಮಾತಾಡಲಿಕ್ಕೆ ಹೆದರ್ತಾರೆ. ಯಾ ಏನಕ್ಕೆ ಹೆದರ್ತಾರೆ? ಮಾನ ಅಪಮಾನ, ಹೊಗಳಿಕೆ, ತೆಗಳಿಕೆ, ಕುಚ್ಚಿದ ನೋಟ, ದೃಷ್ಟಿ ಚುಚ್ಚುವಂತ ದೃಷ್ಟಿ, ಇವರು ದುರುಗಟ್ಟೆ ನೋಡ್ತಾರೆ. ಅದೇ ನೀವು ನೋಡ್ರಿ ಬಿಡ, ನೀ ಬಾರಿ ಚಂದ ಇದ್ದಕ್ಕೆ ದುರುಗಟ್ಟೆ ಪಟಕ್ಕಂಡಿಸಿ. ನಾವು ಈ ಪ್ರಕಾರವಾದಂತಹ ಏನು ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಮೋಹಿತರಾಗಿ ವ್ಯವಹಾರ ಮಾಡ್ತಾ ಇದ್ದೀವಿ, ಇದು ಎಲ್ಲವೂ ಕ್ಷಣಿಕ. ಇದರಲ್ಲಿ ಯಾವ ಸತ್ಯತೆ ಇಲ್ಲ ಅನ್ನುವುದನ್ನ ನಾವು ಜೊತೆ ಜೊತೆಗೇನೆ ಗುರುತಿಸ್ತಾ ಹೋಗಿ, ಇಲ್ಲಿ ಹೇಳದೆ ಹೋದ್ರೂ ಕೂಡ ನಾವು ಕಾಂಟೆಂಪ್ರೇಟ್ ಮಾಡಿ ಅದನ್ನು ಗುರುತಿಸ್ಬೇಕು. ಇಲ್ಲಿ ಇದ್ದದ್ದೇನು ಇಷ್ಟ ಸಬ್ಜೆಕ್ಟ್ ಏನು? ಅವನು ಪ್ರವೇಶನಾದನು, ಎಲ್ಲಿ? ಈ ಶರೀರದಲ್ಲಿ ಪ್ರವೇಶನಾದನು. ಅವನು ಪ್ರವೇಶನಾದ ತಕ್ಷಣ ಏನು ಮಾಡ್ಬಿಡ್ತು ಅಂದ್ರೆ, ನಾನು, ನನ್ನ ಬುದ್ಧಿ, ನನ್ನ ಸುಖ ದುಃಖ, ನನ್ನ ಬರ್ತದೆ ಎಲ್ಲ ಐಡೆಂಟಿಫೈ. ಈ ಪ್ರಕಾರವಾದ ಯಾವ ಭಾವಗಳು ನಮ್ಮಲ್ಲಿ ಪ್ರವೇಶವಾದವು ಅಂತಂದ್ರೆ, ಆ ಪ್ರವೇಶ ಅನ್ನುವಂಥದ್ದು ಅದು ಬರೀ ಒಂದು ಅಂತೆ ಅಂತ ವಾಜಸನೇಯ ಹೇಳ್ತದೆ. ಇನ್ನೊಂದು ಇಲ್ಲಿ ಉಪನಿಷತ್ ಹೇಳ್ತದೆ, ಯಾವುದು ಅಂತಂದ್ರೆ ಹತ್ತನೇ ಶ್ಲೋಕ ವಾಜನಶ್ಯ, ಹತ್ತನೇ ಶ್ಲೋಕ, ಪ್ರಾಹು ಜೀವತ್ವಂ ಪ್ರಾಣಧಾರಣಾಥ, ಇವನು ಜೀವತ್ವ ಪ್ರಾಣ ಧರಿಸಿ ಜೀವತ್ವವನ್ನ ಹೊಂದಿದ. ಈಶ್ವರ ಏನಾಗ್ಬಿಟ್ಟ? ಜೀವನ ಆದನೇ. ಮತ್ತೆ ಆದ ಅಂತ ಹೆಂಗ ಹೇಳಿದ್ವಿ? ಅಜ್ಞಾನದಿಂದಾಗಿ ನಾವೆಲ್ಲ ಈ ಜೀವನವನ್ನ ಸತ್ಯ ಅಂತ ತಗೊಂಡ್ಬಿಟ್ವಿ, ಈಶ್ವರನನ್ನ ಮರೆತು ಬಿಟ್ವಿ. ಒಂದ್ ಸೆಕೆಂಡ್, ಇದನ್ನೇ ಮೋಹ ಅಂತ ಕರೀತಾರೆ. ಮುಂದೆ ಶ್ಲೋಕ ಹೇಳ್ತಾರೆ, ಚೈತನ್ಯಂ ಯದಧಿಷ್ಠಾನಂ ಲಿಂಗದೇಹಶ್ಚಯ ಪುನಃ ಚಿಚ್ಛಾಯಾ ಲಿಂಗದೇಹಸ್ಥಾಃ ತತ್ಸಂಗೋ ಜೀವ ಉಚ್ಯತೆ. ಚೈತನ್ಯಂ ಯದಧಿಷ್ಠಾನಂ ಲಿಂಗದೇಹಶ್ಚಯ ಪುನಃ ಚಿಚ್ಛಾಯಾ ಲಿಂಗದೇಹಸ್ಥಾಃ ತತ್ ತತ್ಸಂಗೋ ಜೀವ ಉಚ್ಯತೆ, ತತ್ಸಂಗೋ ಜೀವ ಉಚ್ಯತೆ. ನಾನು ನಾನು ಎಂದು ನಮ್ಮ ವ್ಯವಹಾರದಲ್ಲಿ ತೊಡಗಿರುವಾಗ ಈ ನಾನುವಿಗೆ ಹೊಂದಿಕೊಂಡು ಒಂದೇ ಶರೀರ ಇಲ್ಲ, ಮೂರು ಶರೀರಗಳಿವೆ. ನಾನು ಎನ್ನುವ ಶಬ್ದದಿಂದ ವ್ಯವಹರಿಸುವಾಗ ಅಲ್ಲಿ ಬರೀ ನಾನು ಮಾತ್ರ ಅಲ್ಲ, ಆ ನಾನುವಿನ ಜೊತೆ ಮೂರು ಶರೀರ ಇದೆ. ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಒಂದು ಕಾರಣ ಶರೀರ. ಸ್ವಾಮಿ, ಯಾಕೆ ಸುಮ್ಮನೆ ಗೊಳ್ಳ ಅಂತ ಮಾತಾಡ್ತೀರ? ನಮ್ಗೆ ಗೊತ್ತಿರುವ ಇರೋದು ನಮ್ಗೆ ಒಂದೇ ಒಂದು ಶರೀರ. ತಪ್ಪು. ಆ ಒಂದೇ ಶರೀರ ಅಂತ ನೀವೇನು ಅನ್ಕೊಂಡಿರೋ ಆ ಶರೀರವನ್ನು ಉದ್ದೇಶಿಸಿ ನಾನು ಮಾತಾಡ್ಲಿಕ್ಕಿರ್ತೇನೆ ಈಗ, ಹೌದಾ? ಆದರೆ ಆ ಶರೀರವು ಕೂತ್ಕೊಂಡಿರ್ತದೆ ಇಲ್ಲಿ, ಅದು ನೀನು ಎಲ್ಲೂ ಹೋಗಿರ್ತಿ, ಅದು ಯಾವ ಶರೀರ? ಅರ್ಥ ಆಯ್ತಾ? ಹಾಗಾದ್ರೆ ಎಷ್ಟು ಶರೀರವ ಈ ಸದ್ಯಕ್ಕೆ? ಎರಡಂತೂ ಇದ್ದದ್ದು ಡೆಫಿನೆಟ್ ಆಯ್ತಾ? ಒಂದಿಲ್ಲ, ಎರಡು ಶರೀರವ ಇಲ್ಲಿ, ಒಂದು ಕೂತದ್ದು, ಒಂದು ಅಲ್ಲಿ ಇಲ್ಲಿ ಹೋಗಿ ಬರ್ತದ, ಶಾಪಿಂಗ್ ಮಾಡ್ಕೊಂಡು ಬರ್ತದೆ. ಇದೇನು ಇದೇನು ಇದೇನು ಅಂತ ಶಾಪಿಂಗ್ ಮಾಡ್ಕೊಂಡು ಬರ್ತದಲ್ಲ. ಈಗ ಹೇಳಿ ನೋಡೋಣ, ಈ ಎರಡು ಶರೀರ ಆಯ್ತಾ? ಈ ಎರಡು ಶರೀರದ ಜೊತೆ ಇನ್ನೊಂದು ಶರೀರ ಇದೆ. ತತ್ವವನ್ನು ಅರಿಯದೇ ಇದ್ದಂತಹ ನಾನು, ಅದೇ ಯಾವುದೇ ಇರಲಿ, ಭಗವತ್ ತತ್ವ ಇರ್ಬೋದು, ಜೀವ ತತ್ವ ಇರ್ಬೋದು, ಜಗತ್ ತತ್ವ ಇರ್ಬೋದು, ಅಂತೂ ತತ್ವದ ಅರಿವಿಲ್ಲ. ಅರಿತೇನೋ, ಸಾಕಷ್ಟು ಅರಿತಿದ್ದೇನೆ, ಆದರೆ ತತ್ವವನ್ನು ಮಾತ್ರ ಅರಿತಿಲ್ಲ. ಆ ಅರಿಯದೇ ಇದ್ದಂತಹ ನಾನು ಒಂದು, ಅದು ಯಾವತ್ತೂ ಅಜ್ಞಾನದಿಂದ ಕೂಡಿರ್ತದೆ. ಆ ಅಜ್ಞಾನದಿಂದ ಕೂಡಿದಂತಹ ಶರೀರ, ಅದು ಕಾರಣ ಶರೀರ. ಈ ಮೂರು ಶರೀರಗಳಿಂದ ನಾವು ಇದ್ದೇವೆ. ಈ ಮೂರು ಶರೀರಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ಜಿಜ್ಞಾಸ ಏನು ಅಂದ್ರೆ, ಇವು ಮೂರು ಜಡ, ಇವು ಮೂರು ಕೂಡ ಜಡ. ತೋರಿಸ್ತೇನೆ. ಸ್ವಪ್ನದಲ್ಲಿ ಈ ಶರೀರ ಇರೋದಿಲ್ಲ. ಸ್ವಪ್ನದಲ್ಲಿ ಇದ್ದ ಶರೀರ ಈಗಿಲ್ಲ. ಅಂದ್ರೆ ಇವೆರಡು ಶರೀರ ಇಲ್ಲ ಅಂತ ಆಯ್ತಾ? ಸ್ವಪ್ನದಲ್ಲಿ ಇದ್ದದ್ದು ಶರೀರ ಸೂಕ್ಷ್ಮ ಶರೀರ. ಆ ಶರೀರವು ಈಗ ಇದೆ, ಆದ್ರೆ ಈ ಶರೀರ ಅಲ್ಲಿ ಇದ್ದಿದ್ದಿಲ್ಲ. ಅಲ್ಲಿ ಮುಳ್ಳು ಚುಚ್ಚಿಸಿಕೊಂಡ ನಂತರ ಎಚ್ಚರ ಅದರ ಮುಳ್ಳು ಎಲ್ಲಿ ಚುಚ್ಚಿಕೊಂಡು ಬಿಡುತ್ತೇವ? ಫ್ರಾಕ್ಷನ್ ಚೇಂಜ್ ಆಗಿಬಿಡ್ತದೆ. ಅಯ್ಯೋ, ಸೌರ, ಅದು ಬರೀ ಕನಸು ಅಷ್ಟೇ. ಈ ಮೂರು ಶರೀರಗಳಲ್ಲಿ ಜೀವತ್ವ ಅನ್ನುವಂಥದ್ದಿದೆ, ಹೇಗೆ ಪ್ರವೇಶ ಆಯಿತು ಅನ್ನುವಂಥದ್ದನ್ನ ಮೂರು ಶಬ್ದಗಳಲ್ಲಿ ತಿಳಿಸ್ತಾರೆ. ಮೊದಲನೇದ್ದು ಅದು ಹೇಳ್ತಾರೆ, ಮೊದಲನೇ ಅದು ನೋಡಿ ಎಷ್ಟು ಸುಂದರವಾಗಿದೆ. ಕೇವಲ ಚೈತನ್ಯವು ಇದಕ್ಕೆ ಆಶ್ರಯ. ಅದು ಪ್ರವೇಶನೂ ಆಗೋದಿಲ್ಲ, ನಿವೃತ್ತವೂ ಆಗೋದಿಲ್ಲ. ನಮ್ಮೆಲ್ಲರಲ್ಲಿ ಕೇವಲ ಚೈತನ್ಯ, ಅರಿವು ಮಾತ್ರ. ಅದನ್ನೇ ಉಪನಿಷತ್ ಬ್ರಹ್ಮ ಅಂತ ಕರೀತದೆ, ಅದನ್ನೇ ಉಪನಿಷತ್ ಆತ್ಮ ಅಂತ ಕರೀತದೆ, ಇನ್ನು ಅನೇಕ ಅನೇಕ ಶಬ್ದವನ್ನು ತಿಳಿಸಲು ಪ್ರಯತ್ನ ಮಾಡ್ತದೆ. ಅದು ನಮ್ಮೆಲ್ಲರ ನಿಜ ಸ್ಥಿತಿ. ಅದು ಪ್ರವೇಶ ಆಗಿಲ್ಲ, ಅದು ನಿವೃತ್ತವೂ ಆಗೋದಿಲ್ಲ. But that factor has to be taken into account. Kevala chaitanyam yat adhishthanam. Adhishthanam. Moola sthiti. Badalagade iddantaha moola sthiti. Badalavanegala madhyadalli kuda badalavanege olapadade iddantaha moola sthiti. Okay. Eranedu yavudu? Helthare. ಎರಡನೇದ್ದು ಸೂಕ್ಷ್ಮ ಶರೀರ. ಅದನ್ನು ಇಲ್ಲಿ ಉಪಯೋಗ ಮಾಡಿಸುವಂತ ಲಿಂಗ ದೇಹ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಅಯ್ಯೋ ನಮ್ಗೆ ಇನ್ನೊಂದು ದೇಹ ಇದೆ ಅಂತೆ, ಅದಕ್ಕೆ ಲಿಂಗ ದೇಹ ಅಂತ ಒಂದು ಹೇಳ್ತಾರೆ, ಮತ್ತೆ ಸ್ವಾಮೀಜಿ ಹೋದ್ರೆ ಸೂಕ್ಷ್ಮ ಶರೀರ ಅಂತ ಮತ್ತೊಂದು ಹೇಳು, ಮೂರಿತ್ತು ನಾಲ್ಕಾಗು, ಇನ್ನೊಂದು ಎಂಟಾಗ್ತಾವೋ ಏನೋ ಗೊತ್ತಿಲ್ಲ. ಬೇರೆ ಬೇರೆ ಶಾಸ್ತ್ರಗಳು ಸಂದರ್ಭಾನುಸಾರವಾಗಿ ಬೇರೆ ಬೇರೆ ಶಬ್ದಗಳಿಂದ ಡಿನೋಟ್ ಮಾಡ್ತವೆ. ಲಿಂಗ ಶರೀರ ಅಂದ್ರೆ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರವು ಇದು ಕಲ್ಪಿತವಾಗಿರ್ತದೆ. ಇದು ಯಾಕೆ ಕಲ್ಪಿತವಾಗಿರ್ತದೆ ಅಂದ್ರೆ ಅಜ್ಞಾನದಿಂದಾಗಿ ಇದು ಕಲ್ಪಿತವಾಗಿರ್ತದೆ. ಯಾರ ಅಜ್ಞಾನದಿಂದಾಗಿ? ನಿನ್ನ ಅಜ್ಞಾನದಿಂದಾಗಿ ನಿನ್ನ ಸೂಕ್ಷ್ಮ ಶರೀರ ಕಲ್ಪಿತವಾಗಿರ್ತದೆ, ಅವರ ಅಜ್ಞಾನದಿಂದಾಗಿ ಅವರ ಸೂಕ್ಷ್ಮ ಶರೀರ ಕಲ್ಪಿತವಾಗಿರ್ತದೆ, ನಮ್ಮೆಲ್ಲರ ಅಜ್ಞಾನದಿಂದಾಗಿ ಈ ಸೂಕ್ಷ್ಮ ಶರೀರ ಕಲ್ಪಿತವಾಗಿರ್ತದೆ. ಈ ಎಲ್ಲಾ ಅಜ್ಞಾನ ಒಟ್ಟು ಸೇರಿಸಿ ಮಾಯೆಯಲ್ಲಿ ಇದು ಸೂಕ್ಷ್ಮ ಶರೀರ ಇರ್ತದೆ. ಈ ಸೂಕ್ಷ್ಮ ಶರೀರದ ಇನ್ಗ್ರೀಡಿಯೆಂಟ್ಸು, ಅಲ್ಲಿರುವ ಪದಾರ್ಥಗಳೇನು? ಸೂಕ್ಷ್ಮ ಶರೀರದಲ್ಲಿ ಇಂದ್ರಿಯಗಳಿವೆ, ಪ್ರಾಣ ಇದೆ, ಮನಸ್ಸು ಇದೆ, ಬುದ್ಧಿ ಇದೆ, ಅಂತಃಕರಣ ಇದೆ, ಅಹಂಕಾರ ಇದೆ. ಇವೆಲ್ಲ ಟ್ರೆಸರಿ, ದೊಡ್ಡ ಲಾಕರ್. ಇದು ಜನ್ಮ ಜನ್ಮಾಂತರದ ಲಾಕ್ ಹಾಕಿಟ್ಬಿಟ್ಟಿವೆ. ಅದ್ರ ಬಡ್ಡೆ ಜೀವನ ನಡೆಸ್ತಿರುತ್ತೆ. ಆಮೇಲೆ ಹೇಳ್ತೇನೆ, ದೊಡ್ಡ ಲಾಕರ್. ಯಾವಾಗ ಜೀವ ಪ್ರವೇಶವಾಯಿತು ಆವಾಗ ನಮ್ಮ ನಮ್ಮದನ್ನು ತಗೊಂಡು ನಾವೇನಾಗ್ಬಿಟ್ವಿ, ನಮ್ಮ ಜನ್ಮವನ್ನು ನಾವು ಎತ್ತಿದ್ದೀವಿ. ಇನ್ನು ಮೂರನೇ ಶರೀರ ಭಾರಿ ಸುಂದರವಾಗಿದೆ. ಇದೇನು ಅಂದ್ರೆ ಆ ಈಶ್ವರನ ಪ್ರತಿಬಿಂಬ, ಅದು ಜಡವೇ. ಪ್ರತಿಬಿಂಬ ಕೆಲಸ ಮಾಡ್ತದೆ ನೋಡಿ, ಹೋಗಿ ನಿಂತ್ಕೊಳ್ಳಿ, ಪೌಡರ್ ಹಚ್ಕೊಳ್ಳಿ, ಆ ಪ್ರತಿಬಿಂಬ ಇನ್ನೂ ಸ್ವಲ್ಪ ಪೌಡರ್ ಹಚ್ಚಿದೆ ಅಂತ ಹೇಳ್ತದೆ. ಏ ಯಾಕೆ ಜಾಸ್ತಿ ಹಚ್ತಾ ಇದೆಯ ಅಂತ ಕೂಗ್ತದ, ಯಾಕೆ ಕೂಗುದಿಲ್ಲ ಸ್ವತಃ? ಸ್ವತಃ ಚೈತನ್ಯ ಅದಕ್ಕೆ ಇಲ್ಲ. ಆದರೆ ಈ ಮೂರು ಸೇರಿದಾಗ ಸಂಘಾತ ಅಂತ ಕರೀತಾರೆ. ಈ ಮೂರು ಸೇರಿದಾಗ ಚೇತನಗೊಂಡ್ಬಿಡ್ತದೆ. ಯಾವುದು? ಇವು ಜಡವಾದದ್ದೆಲ್ಲ ಚೇತನ್ಯ. ಆ ಸಂಘಾತ ಒಂದು ಚೈತನ್ಯ, ಒಂದು ಸೂಕ್ಷ್ಮ ಶರೀರ ಕಲ್ಪಿಸಲ್ಪಟ್ಟಂತ ಸೂಕ್ಷ್ಮ ಶರೀರ, ಇನ್ನೊಂದು ಚೈತನ್ಯದ ಪ್ರತಿಬಿಂಬ. ಚೈತನ್ಯ, ಚೈತನ್ಯದ ಪ್ರತಿಬಿಂಬ, ಮಧ್ಯದಲ್ಲಿ ಸೂಕ್ಷ್ಮ ಶರೀರ. ಎಂತ ಸೂಕ್ಷ್ಮ ಶರೀರ? ಕಲ್ಪಿಸಲ್ಪಟ್ಟ ಸೂಕ್ಷ್ಮ ಶರೀರ. ಯಾಕೆ ಕಲ್ಪಿಸಿದ್ವಿ? ಕಳೆದ ಜನ್ಮದಿಂದಾಗ ಕಲ್ಪಿಸಿದ್ವಿ. ಆ ಕಳೆದ ಜನ್ಮ ಎಲ್ಲಿಂದ ಬಂತು? ಆದ್ರೆ ಹಿಂದಿನ ಜನ್ಮದಲ್ಲಿ ಕಲ್ಪಿಸಿದ್ವಿ. ಆ ಹಿಂದಿನ ಜನ್ಮ ಎಲ್ಲಿಂದ ಬಂತು? ಆದ್ರೆ ಹಿಂದಿನ ಜನ್ಮದಿಂದ ಕಲ್ಪಿಸಿದ್ವಿ. ಜನ್ಮ ಜನ್ಮಾಂತರಗಳಿಂದ ನಾವು ಕಲ್ಪಿಸಿಕೊಂಡು ಬಂದೇವಿ. ಏನಂತ? ಮೂಲಭೂತವಾಗಿ ನಾನು ನಂದು, ನಾನು ನಂದು, ನಾನು ನಂದು, ನಾನು ಈ ಪ್ರಕಾರವಾಗಿ ಈ ಜೀವತ್ವ ಪ್ರಾಪ್ತಿಯನ್ನು ಹೊಂದಿದಂತಹ ನಾವು ಎರಡು ಶಕ್ತಿಗೆ ಒಳಪಟ್ಟಿದ್ದೇವಿ. ಆ ಎರಡು ಶಕ್ತಿ ಮಾಯೆಗೆ ಸೇರಿದ್ದು. ಆ ಎರಡು ಶಕ್ತಿಗಳು ಯಾವುವು? ಮಾಹೇಶ್ವರಿ ತು ಮಾಯಾ ನಿರ್ಮಾಣ ಶಕ್ತಿವತ್ ವಿದ್ಯತೆ ಮೋಹ ಶಕ್ತಿಶ್ಚ ತಂ ಜೀವಂ ಮೋಹಯತ್ಯಸೌ ಮಾಹೇಶ್ವರಿ ತು ಮಾಯಾ ತಸ್ಯ ನಿರ್ಮಾಣ ಶಕ್ತಿವತ್ ವಿದ್ಯತೆ ಮೋಹ ಶಕ್ತಿಶ್ಚ ತಂ ಜೀವಂ ಮೋಹಯತ್ಯಸೌ. ಈಶ್ವರನ ಸಂಬಂಧದಲ್ಲಿ ಇದ್ದದ್ದು ಯಾವುದೋ ಅದು ಈಶ್ವರೀಯ ಮಾಯಾ. ಈಶ್ವರನ ಸಂಬಂಧದಲ್ಲಿ ಇದ್ದದ್ದು ಯಾವುದು? ಈಶ್ವರ ಸಂಬಂಧ ಮಾಡಿದ್ದಲ್ಲ. ಶಬ್ದಗಳನ್ನು ಕರೆಕ್ಟಾಗಿ ಗುರುತಿಸು. ಈಶ್ವರನ ಸಂಬಂಧವನ್ನು ಹೊಂದಿದ್ದು ಯಾವುದೋ ಅದು ಈಶ್ವರೀ ಮಾಯಾ. ಹೌದೋ? ಈಶ್ವರೀ ಮಾಯಾ ಯಾ ತಸ್ಯ ನಿರ್ಮಾಣ ಶಕ್ತಿವತ್. ಅದಕ್ಕೊಂದು ಶಕ್ತಿ ಇದೆ. ಅದು ಏನು ಶಕ್ತಿ ಅಂದ್ರೆ ಸೃಷ್ಟಿಸುವ ಶಕ್ತಿ. ಅರ್ಥ ಆಯ್ತಾ? ಈಶ್ವರನಿಗೆ ಶಕ್ತಿನೇ ಇಲ್ಲ. ಇರೋ ಶಕ್ತಿ ಎಲ್ಲ ಯಾರದು? ಮಾಯೆ ಶಕ್ತಿ. ಎರಡು ಶಕ್ತಿ ಅವು, ಒಂದು ಮುಚ್ಚಿ ಹಾಕೋದು, ಇನ್ನೊಂದು ಸೃಷ್ಟಿಸೋದು. ಎರಡು ಶಕ್ತಿ. ಆ ಮುಚ್ಚಿ ಹಾಕಿದ್ದಕ್ಕೆ ಆವರಣ ಅಂತ ಕರೀತಾರೆ, ಹುಟ್ಟಿಸೋದಕ್ಕೆ ಏನಂತ ಕರೀತಾರೆ? ವಿಕ್ಷೇಪ. ಮುಚ್ಚಿ ಹಾಕಿದ ತಕ್ಷಣನೇ ಈಶ್ವರನ ಬಿಟ್ಟು ಕ್ಲೀನಾಗಿ ನೋಡಿ, ನಾಟಕೀಯವಾಗಿದ್ರೂ ಚಿಂತೆ ಇಲ್ಲ, ಅದನ್ನು ಗುರುತಿಸೋ ಪ್ರಯತ್ನ ಮಾಡಿ. ವೈ ವಿ ಆರ್ ಅವೇ ಫ್ರಮ್ ಈಶ್ವರ? ನಾಟ್ ದಟ್ ಈಸ್ ಅನ್ರೀಚಬಲ್. ವೈ ಆರ್ ವಿ ಅವೇ ಫ್ರಮ್ ಈಶ್ವರ? ವೈ ಆರ್ ವಿ ಸರ್ಚಿಂಗ್ ಫಾರ್ ಈಶ್ವರ? ಓನ್ಲಿ ಇಗ್ನರೆನ್ಸ್, ಅಜ್ಞಾನ. ಅಜ್ಞಾನದಿಂದ ಈ ಅಜ್ಞಾನ ಎಲ್ಲಿಂದ ಬ್ಲೆಸ್ಡ್ ಆದದ್ದು ಗೊತ್ತಾ? ಮಾಯೆ. ಈ ಮಾಯೆ ಏನ್ ಮಾಡ್ಬಿಡ್ಲು? ಮುಚ್ಚಿ ಹಾಕ್ಬಿಡ್ಲಪ್ಪ. ಆಮೇಲೆ ಹುಟ್ಟಿಸಿಕೊಳ್ಳು. ಏನನ್ನ ಹುಟ್ಟಿಸಿಕೊಳ್ಳು? ಒಂದು, ಮುಚ್ಚಿ ಹಾಕಿದ್ದರಿಂದಾಗಿ ಇಲ್ಲದೇ ಇರುವುದನ್ನ ನಾನು ಅಂದ್ಕೊಳ್ಳಿಕ್ ಶುರು ಮಾಡಿದ್ವಿ. ಇದಕ್ಕೆ ಮೋಹ ಅಂತ ಕರೆಯುತ್ತೆ. ಹೌದಾ? ಮೋಹ ಶಕ್ತಿಶ್ಚ ವಿದ್ಯತೆ, ನಿರ್ಮಾಣ ಶಕ್ತಿವದ ಮೋಹ ಶಕ್ತಿಶ್ಚ ವಿದ್ಯತೆ. ತಂ ಜೀವಂ ಮೋಹೇತಿ ಅಸೌ. ಎರಡು ಶಕ್ತಿ, ಒಂದು ನಿರ್ಮಾಣ ಶಕ್ತಿ, ಒಂದು ಮೋಹ ಶಕ್ತಿ. ಮೋಹ ಶಕ್ತಿ ಅಂತಂದ್ರೆ ಅಜ್ಞಾನದ ಮುಚ್ಚಿ ಹಾಕಿದಾಗ ನಮಗೇನ್ ಲಭ್ಯ ಇದೆಯೋ, ಆ ಕ್ಷಣಕ್ಕೆ ಏನ್ ಲಭ್ಯ ಇದೆಯೋ ಅದು ನಾವು. ಪ್ರಾರಬ್ಧ ಅಂತಿರೋ ನಾನು, ಆಗಾಮಿ ಅಂತಿರೋ ನಾನು, ಸಂಚಿತ ಅಂತಿರೋ ನಾನು, ಮಾಡ್ದೆ ಅಂತಿರೋ ನಾನು, ಕರ್ತೃ ಅಂತಿರೋ ನಾನು, ಡೂವರ್ ಅಂತಿರೋ ನಾನು, ಎಂಜಾಯರ್ ಅಂತಿರೋ ನಾನು, ಕರ್ತೃ ಭೋಕ್ತೃ ಅಹಂಕರ್ತ ಅಹಂಭೋಕ್ತ ಎಲ್ಲ ನಾನು ನಾನು ನಾನು ನಾನು. ಕಣಾಈಶ್ವರ ನಿರೀಶ್ವರ ಇರ್ಬೋದ್ರಿ ಪರಮಾತ್ಮ, ಎಲ್ಲೋ ಇದಾನಂತ. ಏ ಅಲ್ಲೇ ನಿಲ್ತಾನೋ, ತಿರುಪತಿಯಲ್ಲಿದ್ದಾನಂತ. ರಾಮೇಶ್ವರದಲ್ಲಿ ಎಲ್ಲೋ ಹುಡುಕಿದೆ, ಹುಡುಕಿದ್ದೆ ಹುಡುಕಿದ್ದೆ. ಇವತ್ತಲ್ಲಿ ಜಸ್ಟ್ ವೇಸ್ಟ್ ಆಫ್ ಟೈಮ್ ನಿಮಗೆ ಹೇಳ್ತೇನೆ, ಅದನ್ನ ನೀವು ನೆನೆಸ್ಕೊಂಡ್ರೆ ಎಷ್ಟು ವೇಸ್ಟ್ ಅನಿಸ್ತದೆ ನಿಮಗೆ. ಜನ್ಮ ಜನ್ಮಾಂತರಗಳಿಂದ ಹುಡುಕಿದ್ದೀನಿ, ಜನ್ಮ ಜನ್ಮಾಂತರಗಳು. ನಾನು ಸುಲಭವಾದ ಪ್ರಶ್ನೆ ಪ್ರಾಕ್ಟಿಕಲ್ ಆಗಿ ಕೇಳ್ಬಿಡ್ತೇನೆ ನಿಮಗೆ. ಇಷ್ಟು ಸಲ ದೇವರಿಗೆ ಹೋಗಿ ಕೈ ಮುಗಿದ್ರಲ್ಲ, ದೇವ್ರು ಸಿಕ್ಕನ ಹಂಗೆ ಮುಗಿತಾ ಇದ್ರೆ ಒಂದು ಸಿಗ್ತಾನೆ. ಇದು ವೆರಿ ಬೆಸ್ಟ್ ಆನ್ಸರ್ ಮ್ಯಾಕ್ಸಿಮಮ್ ಯು ಕ್ಯಾನ್ ಗಿವ್. ಅವನು ಸಿಕ್ಕ ಹಾಗೆ ಅನೇಕ ಲಕ್ಷಣಗಳು ಕಾಣಿಸ್ತವೆ. ಏನ್ ಲಕ್ಷಣ ಕಾಣುತ್ತವೆ? ಅವಾಗ ಇವಾಗ ಹೋಗಿರುತ್ತದೆ. ಮನೆಗೆ ತಂದು ಕೊಡ್ತಾರೆ ತೀರ್ಥ ಪ್ರಸಾದ. ಇದೆಲ್ಲ ಭಗವಂತ ನಮಗೆ ಮಾಡಿದ ಅನುಕೂಲದ ಲಕ್ಷಣ ಅಲ್ವಾ? ಹ್ಯಾಟ್ಸ್ ಆಫ್ ಟು ಆಲ್ ಯುವರ್ ಗುಡ್ ಫೀಲಿಂಗ್ಸ್, ಭಾವನೆಗಳಿಗೆ. ವೇದಾಂತದ ಈ ಭಾವನೆಗಳಿಗೆ ಅರ್ಥ ಇಲ್ಲ. ನನ್ನ ಉದ್ದೇಶ ನಿಮ್ಮ ಮನಸ್ಸು ಬುದ್ಧಿಗಳನ್ನು ಗಟ್ಟಿ ಮಾಡುವ ನನ್ನ ಉದ್ದೇಶ ವಿನಃ ಭಕ್ತಿ ಶ್ರದ್ಧಾ ಸಂಪ್ರದಾಯಗಳನ್ನು ವಿರೋಧಿಸುವುದು. ಹೃದಯ ಗಟ್ಟಿ ಮಾಡ್ಕೊಡ್ರಿ. ಆ ಹೃದಯವನ್ನ ನೀವು ಯಾಕೆ ಕೆಡುತ್ತೀರಾ ಕೆಳಗಡೆ? ಆ ಹೃದಯ ಇರೋದು ಭಗವತ್ ಚಿಂತನೆಗಾಗಿ ವಿನಃ ಕುಸಿದೋಗ್ಲಿಕ್ಕಲ್ಲ. ಅಲ್ಲಿ ಶುರು ಆಗ್ತದೆ ನಾನು ನಂದು ನಾನು ನಂದು ಅಂತ ಪ್ರಾರಂಭ ಆಗ್ತದೆ. ಆ ನಾನು ನಂದು ಅಂತ ಯಾವ ಪ್ರಾರಂಭ ಆಗ್ತದೋ ಆವಾಗ ಆ ಮೋಹ ಶಕ್ತಿಯಿಂದಾಗಿ, ಮಾಯೆಯಲ್ಲಿಯ ಮೋಹ ಶಕ್ತಿಯಿಂದಾಗಿ ನಾವು ಏನಿದೆಯೋ ಎಲ್ಲರಲ್ಲೂ ಮೋಹವನ್ನು ಪಡಿತೇವೆ. ಮೊದಲನೇದ್ದು ನಾನು, ಇದು ಮೋಹ. ಈ ನಾನುವಿಗೆ ಏನೇನು ಸೇರಿಸ್ತೀವಿ ಅದೆಲ್ಲವೂ ಮೋಹ. ನಾನು ತಂದೆ ಮೋಹ, ನಾನು ಮಗ ಮೋಹ, ನಾನು ಹೆಂಡತಿ ಮೋಹ, ನಾನು ಗಂಡ ಮೋಹ, ನಾನು ಶ್ರೀಮಂತ ಮೋಹ, ನಾನು ದುಃಖಿ ಮೋಹ. ಅದ್ ಕೇಳ್ಕೊಂಡು ಬಂದ್ಮೇಲೆ ಉಪನಿಷತ್ ಶುರು ಮಾಡ್ತೇವೆ. ಯು ವಿ ವಾಂಟ್ ಯು ಟು ಗೆಟ್ ಟೈರ್ಡ್. ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಹಣ್ಣಾಗಿ, ಅಯ್ಯೋ ನನ್ನಿಂದ ಇದು ಸಾಧ್ಯವೇ ಇಲ್ಲ, ನಾನು ಬಿಡುಗಡೆ ಆಗಬೇಕು. ಆದರೆ ಈ ರೀತಿಯಾಗಿ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲ, ಆ ಹೆಲ್ಪ್ಲೆಸ್ನೆಸ್ ಬರಬೇಕು. ಅರ್ಜುನನಿಗೆ ಬಂದ ಅವಾಗ ಬರ್ತಾನ ಶಿಷ್ಯ ಸ್ನೇಹಂ ಶಾದೇ ಮಹಾಂತಾನ್. ಆ ಮೋಹದಿಂದಾಗಿ ಮುಂದೆ ಇಷ್ಟು ಜಗತ್ತಿನ ನಿರ್ಮಾಣ, ಜೀವನ ಜಗತ್ತು ನಿರ್ಮಾಣ ಶಕ್ತಿ ಒಂದು. ಹೀಗಾಗಿ ಈ ಮೋಹ ಜೀವನನ್ನ ಏನ್ ಮಾಡ್ತದೆ, ಮೋಹಕ್ಕೆ ಒಳಪಡಿಸ್ತದೆ. ಮೋಹಕ್ಕೆ ಒಳಪಡಿಸೋದ್ರಿಂದ ಏನಾಗ್ತದೆ, ಅಯ್ಯೋ ಏನಂತ ಹೇಳಪ್ಪ, ಮೋಹದಲ್ಲಿ ಇವನು ಪ್ರವೇಶವಾದ ನಂತರ ಅಜ್ಞಾನದಿಂದಾಗಿ ಮೋಹ, ಮೋಹದಲ್ಲಿ ಪ್ರವೇಶವಾದ ನಂತರ ಅನೀಶ್ವರತ್ವ ಪ್ರಾಪ್ತಿ. ಅನೀಶ್ವರತ್ವ ಏನು ಅನೀಶ್ವರ, ನಾನು ಕರ್ತ ಭೋಕ್ತ ಲಿಮಿಟೆಡ್ ಫಾಲೋ, ನನಗೆ ಯಾರು ಕೇರ್ ಮಾಡ್ತಾರೆ, ನಾವಂದ್ರೆ ಎಲ್ಲರಿಗೂ ಬೇಡ ಹೋಗ್ಬಿಟ್ಟು ಎಲ್ಲರ ಮನಸ್ಸಿನಾಗ ಒಂದಿಲ್ಲ ಒಂದು ಸಿಗಲಿಲ್ಲ. ಇವ್ರು ಹಿಂಗ್ ಮಾಡಬಾರ್ದು ಅಂತಾರೆ, ಏನೇನ್ ಮಾಡಿದೆ ಅವ್ರು ನಂಬಿಕೆ ಹಿಂಗ ಮಾಡಿದ್ರು. ನೋವು ಆಘಾತ ನಿರಾಶೆ ಡಿಸಪಾಯಿಂಟ್ಮೆಂಟ್ ಅಂತ ನೋಡಿ, ಮೋಹಾದ ನೀಶತಾಂ ಪ್ರಾಪ್ಯ ಮಗ್ನೋ ವಪುಷಿ ಶೋಚತಿ ಈಶ ಸೃಷ್ಟಮಿದಂ ದ್ವೈತಂ ಸರ್ವಂ ಉಕ್ತಂ ಸಮಾಸತಃ. ಮೋಹಾದ ನೀಶತಾಂ ಪ್ರಾಪ್ಯ ಮಗ್ನೋ ವಪುಷಿ ಶೋಚತಿ ಈಶ ಸೃಷ್ಟಮಿದಂ ದ್ವೈತಂ ಸರ್ವಮುಕ್ತಂ ಸಮಾಸತಃ. ಒಂದು ಸಲ ಈ ಪ್ರಕಾರವಾಗಿ ಮೋಹ ಶಕ್ತಿಯು ನಮ್ಮನ್ನು ನುಂಗಿ ಹಾಕಿದಾಗ ನಮ್ಮ ಅಭಿಮಾನ ಶುರು ಆಗ್ತದೆ. ಎಲ್ಲಿ ಅಭಿಮಾನ? ಶರೀರದಲ್ಲಿ ಅಭಿಮಾನ. ಒಪುಷಿ, ಒಪ್ಪು ಅಂದ್ರೆ ಶರೀರ, ಸ್ಥೂಲ ಶರೀರ. ಆ ಸ್ಥೂಲ ಶರೀರದಲ್ಲಿ ಅಭಿಮಾನ ಕೇಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸ್ಥೂಲ ಶರೀರದಲ್ಲಿ ಅಭಿಮಾನ ಆಯಿತು, ಅಸೋಸಿಯೇಷನ್ ಆಯಿತು, ಐಡೆಂಟಿಫಿಕೇಶನ್ ಆಯಿತು, ಮೋಹ ಆಯಿತು ಅಂದ್ರೆ ಅಲ್ಲಿಗೆ ಶುರು ಆಯಿತು. ನಾ ಇಂಥವ್ರ ಜಾತ್ಯಾಗ ಹುಟ್ಟಿದ, ನಾ ಇಂಥ ಮನೆಯಾಗ ಹುಟ್ಟಿದ, ನಾ ಇಂಥ ದಿವಸ ಹುಟ್ಟಿದ, ನಾ ಇಂಥ ನಕ್ಷತ್ರ ಹುಟ್ಟಿದ, ಇಂಥ ರಾಶಿ ಹುಟ್ಟಿದ, ನಾನು ಇಂಥ ಜಾತಕದಲ್ಲಿ ಹುಟ್ಟಿದ. ದೇಹದಲ್ಲಿ ಅಭಿಮಾನ, ಜಾತ್ಯಾತೀತ ಎಲ್ಲಿರು ತರುತ್ತ, ನಾ ಇಂಥ ದೇಶದವ, ನಾ ಇಂಥ ಭಾಷೆ ಅವ, ನಾ ಇಂಥ ದ್ವೀಪದಲ್ಲಿ ಹುಟ್ಟಿದವ, ಎಷ್ಟು ಏಳು ದ್ವೀಪನೇ, ಐದು ದ್ವೀಪ, ಎಷ್ಟು ದ್ವೀಪವ ಅಂತ ಎಷ್ಟೋಪ ಎಲ್ಲ ಆರ್ಟಿಕಲ್ ಸುಮ್ಮನಿರ್ತಾನ. ಇವನ ಒಳಗಿನ ರಾಗದ್ವೇಷಗಳು, ನಾ ಇಂಥ ಇಷ್ಟಪಡವ, ನಾ ಇಂಥದ್ದು ಕಂಡ್ರೆ ಆಗುದಿಲ್ಲ, ಇದು ನನಗೆ ಬೇಕು, ಇದು ನನಗೆ ಬೇಡ, ಇದು ಇಷ್ಟ, ಇದು ಅನಿಷ್ಟ, ಬೇಕಾದದ್ದನ್ನು ಪಡ್ಕೋಬೇಕು, ಪಡ್ಕೋಬೇಕು ಅಂದ್ರೆ ಪುಣ್ಯ ಮಾಡಬೇಕು, ಪುಣ್ಯ ಮಾಡಬೇಕು ಅಂದ್ರೆ ಯಜ್ಞ ಮಾಡಬೇಕು, ಹೋಮ ಮಾಡಬೇಕು, ಯಾಗ ಮಾಡಬೇಕು, ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು, ಆರಾಧನೆ ಮಾಡಬೇಕು, ಅಯ್ಯೋ ಒಂದು ಅಯ್ಯನ್ನೆಲ್ಲ ಮಾಡ್ತಾ ಹೋಗ್ಬೇಕು, ಹಂಗೆ ಮಾಡಿ ಮಾಡಿ ಮಾಡಿ ಪಡ್ಕೋಬೇಕು, ಪಡ್ಕೊಂಡು ಪಡ್ಕೊಂಡು ಅನುಭವಿಸಿ ಕಳ್ಕೋಬೇಕು, ಮತ್ತೆ ಮಾಡಿ ಮಾಡಿ ಪಡ್ಕೋಬೇಕು, ಯಾರ ಪ್ರಯಾಣ ಇದು? ಪಾಪ ಪಾಪದೀಶ್ವರ ಸುಮ್ಮನ ಚೈತನ್ಯ, ಅವ್ರು ಎಂಥದ್ದು ಏನು ಮಾಡಿಲ್ಲ, ಅವ್ರನ್ನ ತಿಳ್ಕೊಂಬಿಡಿ, ನೀವು ಏನು ಮಾಡಿಲ್ಲ. ಇದೆಲ್ಲ ಯಾಕೆ ಅಂದ್ರೆ ತತ್ವದ ಯಥಾರ್ಥ ಜ್ಞಾನ ಇಲ್ಲ. ತತ್ವಜ್ಞಾನದ ಯಥಾರ್ಥ ಜ್ಞಾನ ವಾಸ್ತವಿಕತೆ, ಟೋಟಲ್ ಇಗ್ನರೆನ್ಸ್. ಕೂಸು ಕೂಸಿನಿಂದ ಮೊದಲು ಮಾಡಿಕೊಂಡು 100 ವರ್ಷದ ಮುರುಕರವರೆಗೂ ಎಲ್ಲರಲ್ಲಿಯೂ ಕೂಡ ಈ ಅಜ್ಞಾನ ಸತತವಾಗಿ ಅದು ಸತತವಾಗಿ ಇರ್ತದೆ. ಅವನು ಪಿ ಎಚ್ ಡಿ ತಗೊಳ್ಳಿ, ಪದ್ಮಶ್ರೀ ತಗೊಳ್ಳಿ, ಪದ್ಮಭೂಷಣ ತಗೊಳ್ಳಿ, ಅವನು ಇನ್ನೇನು ಪ್ರೈಮ್ ಮಿನಿಸ್ಟರ್ ಆಗಲಿ ಏನೇ ಆಗಲಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಬಿಟ್ಟು ಓಕೆ ಏ ಹಾಗೆ ಹೇಳಲಿಕ್ಕೆ ನಮಗೆ ಆಧಾರ ಇದೆ ರೀ, ಅಭಿಮಾನ ಇದೆ ನಮಗೆ. ಅವ್ರು ನನ್ನ ಗುರುಭಾಯಿ, ಇದೇ ಇದೇ ಆಶ್ರಮದಲ್ಲಿ ಕಲಿತವ್ರು. ಏನು ತಿಳ್ಕೋಬೇಕು ತಿಳ್ಕೊಂಡವರು, ಏನು ತಿಳ್ಕೋಬೇಕು ನಮ್ಮ ನಿಮ್ಮ ಹಾಗೆ ತಿಳ್ಕೊಂಡವರು, ಸನ್ಯಾಸಿ ಆಗ್ಲಿಕ್ಕೆ ಹೊಂಟವರು. ದೇಶಕ್ಕೆ ನಿಮ್ಮ ಸೇವೆ ಸರಿಬೇಕು ಅಂತ ಸ್ವಾಮೀಜಿ ಹೇಳೋದಕ್ಕೆ ಅದನ್ನ ಚೇಂಜ್ ಮಾಡಿಕೊಂಡು ದೇಶಕ್ಕೆ. ಅದಕ್ಕೆ ಹೇಳದೆ ಬೇರೆ ಇನ್ ಯಾವ ಪ್ರೈಮ್ ಮಿನಿಸ್ಟರ್ ಹಿಂಗೆ ಹೇಳಲಿಕ್ಕೆ ಹೋಗುದು, ಯಾಕೆ ಹೇಳಲಿಕ್ಕೆ ಹೋಗ್ಬೇಕು? ಶಕ್ತಿ ಎಂತ ಶಕ್ತಿ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಸೂಕ್ಷ್ಮವಾಗಿದ್ದದ್ದು ಅದು ಹೊರಗೆ ಬರಬೇಕಾದ್ರೆ ಈ ಒಂದು ಜ್ಞಾನ ಇರಬೇಕು. ನೀನು ಎಂಥದಾದ್ರೂ ಶಕ್ತಿಯನ್ನು ಹೊಂದಿರ್ಬೋದು, ಆದರೆ ಈ ಜ್ಞಾನ ಇಲ್ಲ ಅಂತಂದ್ರೆ ನೀನು ಮೋಹದಿಂದ ಇರ್ತೀನಿ. ಜಾತಿ ಮೋಹ, ಕುಲ ಮೋಹ, ಗೋತ್ರ ಮೋಹ, ವಯೋ ಮೋಹ, ದರಿದ್ರತಾ ಮೋಹ, ಶ್ರೀಮಂತಿಕೆಯ ಮೋಹ, ಎಲ್ಲ ಪ್ರಕಾರದ ಮೋಹ, ನಮ್ಮೆಲ್ಲ ನೋವುಗಳಿಗೆ, ನಮ್ಮೆಲ್ಲ ಆಘಾತಗಳಿಗೆ, ನಮ್ಮೆಲ್ಲ ನಿರಾಶೆಗಳಿಗೆ ಕಾರಣ ಏನು? ಮೋಹ. ಈ ಪ್ರಕಾರ ಒಂದು ಆವರಿಸುವ ಶಕ್ತಿ ಮೋಹ ಶಕ್ತಿ, ಮತ್ತೆ ನಿರ್ಮಿಸುವ ಶಕ್ತಿ, ಈ ಎರಡು ಯಾರಿಗೆ ಸೇರಿದ್ದು? ಮಾಯೆಗೆ ಸೇರಿದ್ದು. ಈ ಪ್ರಕಾರವಾಗಿ ಈಶ ಸೃಷ್ಟಂ ಇದಂ ದ್ವೈತಂ, ಈಶ್ವರ ಮತ್ತು ಈಶ್ವರನ ಜಗತ್ತು ಅನ್ನುವಂತ ಈ ದ್ವೈತವನ್ನ ಸಮಾಸತಃ ಸರ್ವಂ ಉಕ್ತಂ. ನಾವು ಒಟ್ಟಾರೆಯಾಗಿ ಸಮಾಸ, ಒಟ್ಟಾರೆಯಾಗಿ ನಾವು ನಿಮಗೆ ಸಮಾಸ ಶಬ್ದ, ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ನಾವು ಈ ವಿಷಯವನ್ನು ತಿಳಿಸಿದ್ದೀವಿ ಅಂತ ಉಪನಿಷತ್ತು ಒಂದು ಭಾಗವನ್ನು, ಪಂಚದರ್ಶಿ ಈ ಭಾಗದಲ್ಲಿ ಒಂದು ಭಾಗವನ್ನು ಮುಗಿಸ್ತದೆ. ಮುಂದಿನ ಭಾಗಕ್ಕೆ ಪ್ರವೇಶ ಆಗ್ತದೆ. ಇದು ಜೀವನ ಸೃಷ್ಟಿ. ಏನಿರ್ತದೆ? ಸಪ್ತಾನ್ನ ಬ್ರಾಹ್ಮಣೇ ದ್ವೈತಂ ಜೀವ ಸೃಷ್ಟಂ ಪ್ರಪಂಚಿತಂ ಅನ್ನಾದಿ ಸಪ್ತ ಜ್ಞಾನೇನ ಕರ್ಮಣ ಜನಯತ್ಪತಿ ಜನಯತ್ಪಿತ. ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಸಪ್ತಾನ್ನ ಬ್ರಾಹ್ಮಣೇ ದ್ವೈತಂ ಜೀವ ಸೃಷ್ಟಂ ಪ್ರಪಂಚಿತಂ ಅನ್ನಾನಿ ಸಪ್ತ ಜ್ಞಾನೇನ ಕರ್ಮಣ ಜನಯತ್ ಪಿತ. ಬೃಹದಾರಣ್ಯಕದಲ್ಲಿ ಒಂದು ಭಾಗ ಬಂದಿದೆ, ಅದಕ್ಕೆ ಸಪ್ತಾನ್ನ ಬ್ರಾಹ್ಮಣ ಅಂತ ಕರೀತಾರೆ. ಸಪ್ತಾನ್ನ ಬ್ರಾಹ್ಮಣ, 7 ತರಹದ ಅನ್ನಗಳಿವೆ. ಸಪ್ತ ಅನ್ನ, 7 ತರದ ಅನ್ನಗಳು. ಏನುಗಳು? ಏನು ಸರ್ 7 ತರದ ಅನ್ನಗಳು? ಅಲ್ಲಿ ಹೇಳ್ತಾರೆ ಆ ಭಾಗದಲ್ಲಿ ಜೀವ ಸೃಷ್ಟಂ ಪ್ರಪಂಚಿತಂ ಸ್ಪಷ್ಟೀಕರಿಸಿದ್ದಾರೆ. ಜೀವಕೃತಂ ದ್ವೈತಂ ಪ್ರಪಂಚಿತಂ ಸ್ಪಷ್ಟೀಕರಿಸಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ, ಅದನ್ನು ಪಿಕ್ಚರೈಸ್ ಮಾಡಿದ್ದಾರೆ. ಎಲ್ಲಿ? ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳಿದ್ದಾರೆ ಜೀವ ಸೃಷ್ಟಂ ದ್ವೈತಂ ಪ್ರಪಂಚಿತಂ. ಹೇಗೆ ಹೇಳಿದ್ದಾರೆ ಅದನ್ನ? ಅನ್ನಾನಿ ಸಪ್ತ ಜ್ಞಾನೇನ ಕರ್ಮಣ ಅಜನಯತ್ಪಿತ. ಕರ್ಮದ ಮೂಲಕವಾಗಿ ಈ ಸೃಷ್ಟಿಕರ್ತನು ಈ ಪ್ರಕಾರವಾದ 7 ಅನ್ನಗಳನ್ನು ಸೃಷ್ಟಿಸಿದ್ದಾರೆ. ಅವರವರ ಕರ್ಮಗಳಿಗೆ ಹೊಂದಿಕೊಂಡು ಅವರವರಿಗೆ 7 ಅನ್ನಗಳನ್ನು ಸೃಷ್ಟಿಸಿದ್ದಾನೆ. ಆ 7 ಅನ್ನಗಳು ಯಾವುವು? ಬೃಹದಾರಣ್ಯಕರ್ತರು ಓದಿಕೋಬೇಡ್ರಿ ನೀವು, ಅವರ ಆರಿಸಿ ತಂದೆಯನ್ನು ಹೇಳ್ತಾರೆ. ಅವು ಏಳು ಯಾವ ಅಂದ್ರೆ ಮಧ್ಯಾಹ್ನ ಮೇಘಂ ದೇವ, ಮಧ್ಯಾಹ್ನ ಮೇಘಂ ದೇವಾನ್ನೇ, ದ್ವೇ ಪಶ್ವನ್ನ ಚತುರ್ಥಕಂ ಅನ್ಯತ್ರಿತಯಾಮಾತ್ಮಾರ್ಥಂ ಅನ್ನಾನಾಂ ವಿನಿಯೋಜನಂ. ಮಧ್ಯಾಹ್ನ ಮೇಘಂ ದೇವಾನ್ನೇ, ದ್ವೇ ಪಶ್ವನ್ನ ಚತುರ್ಥಕಂ ಅನ್ಯತ್ರಿತಯಾಮಾತ್ಮಾರ್ಥಂ ಅನ್ನಾನಾಂ ವಿನಿಯೋಜನಂ. ಯೋಜನಂ ನಾಮ ನಮ್ ಯೋಜನಂ, ನಿಮ್ಮಂತ ಅರ್ಥ ಪ್ರಿಂಟ್ ಆಗಿದೆ. ಮಧ್ಯ ಅನ್ನಂ ಏಕಂ, ಮನುಷ್ಯನಿಗಾಗಿ ಇದ್ದಂತಹ ಅನ್ನ ಒಂದು. ಕೇಳ್ಕೋ, ದೇವತೆಗಳಾಗಿರುವಂತಹ ಅನ್ನ ಎರಡು, ಎರಡು ಅನ್ನ. ಮನುಷ್ಯನಿಗಿರೋದು ಒಂದು ಅನ್ನ, ದೇವತೆಗಳಿರುವುದು ಎರಡು. ಓಕೆ, ಎರಡು ಒಂದು ಎಷ್ಟಾಯ್ತು? ಮೂರಾಯ್ತು. ಚತುರ್ಥಕಂ ಪಶು ಅನ್ನ, ನಾಲ್ಕನೇದ್ದು ಯಾವುದು? ಪಶುಗಳಿಗಾಗಿ ಒಂದು ಅನ್ನ, ಒಟ್ಟೆಷ್ಟಾದ್ರು ನಾಲ್ಕು. ಓಕೆ, ಇನ್ನ ಮೂರು ಸ್ವಾಮಿ ಯಾವ ಯಾರಿಗೆ? ಆತ್ಮಾರ್ಥಂ, ಆತ್ಮನಿಗಾಗಿ ಮೂರು ಅನ್ನ. ಆಯ್ತಾ? ಕೇಳ್ಕೊಳ್ಳಿ, ಮೊದಲನೇ ಅನ್ನ ಮನುಷ್ಯ, ಎರಡು ಎರಡು ಎರಡು ಮೂರು ಅನ್ನ ದೇವರಿಗೆ, ನಾಲ್ಕನೇ ಅನ್ನ ಪಶುಗಳಿಗೆ, ಆಮೇಲೆ ಐದು ಆರು ಏಳು ಮೂರು ಅನ್ನಗಳು ಯಾರಿಗೆ? ಆತ್ಮನಿಗೆ. ಏನು ಸ್ವಾಮಿ ಏನೇನು ಹೇಳ್ತೀವಿ? ನಾವು ಎರಡೇ ಅನ್ನ ಕೇಳಿವಿ, ಒಂದು ಇಂಡಿಯನ್ ಫುಡ್, ಇನ್ನೊಂದು ಚೈನೀಸ್. ಇವು ಯಾವ್ಯಾವ ಏಳು ಅನ್ನ ಅನ್ನೋದನ್ನ ನಾಳೆ ಬೆಳಗಿನ ಕ್ಲಾಸ್ನಲ್ಲಿ ಇರ್ಬೇಕು. ಇದನ್ನೇ ಕರೆಕ್ಟ್ ಆಗಿರ್ತದೆ ಅಂದ್ರೆ ಫುಲ್ ಅಟೆಂಡ್. ನಿಮಗೆಲ್ಲ ಗೊತ್ತಿದ್ದೇ, ಗೊತ್ತಿದ್ದದ್ದು ಏನಿಲ್ಲ ಅಂತೀರ. ಓಂ ಸತ್ಸ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ.